ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ ವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಿಲಿದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲಿದ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಕೇಳುಗರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮುಂಗಾರಿನಲ್ಲಿ ರಾಗಿ ಮತ್ತು ಸಿರಿಧಾನ್ಯ ಬೆಳೆಗಳ ಬೇಸಾಯ ಕುರಿತು ಡಾ ಟಿಎಸ್ ಸುಕನ್ಯಾ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಜಾಹೀರಾತುಗಳು. ಉದ್ಯೋಗವಾಣಿ. ಕೇಳುಗರೆ, ನನ್ನ ಹೆಸರು ರಾಜಶೇಖರ್ ಮಠದ್. ನಾನು SSLC ಪಾಸ್ ಆದ ನಂತರ 2004 GDTC ಹೊಸಪೇಟೆಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದು ಈಗ JSW ಸ್ಟೀಲ್ನಲ್ಲಿ ವರ್ಷಕ್ಕೆ 11.5 ಲಕ್ಷದೊಂದಿಗೆ ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GDTC ಸೇರಿ. ಸಹಾಯವಾಣಿ 1552627ಕ್ಕೆ ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-400-4091 ಕರೆ ಮಾಡಿ. Many people who are struck by lightning suffer from long-term injury or disability. The signs and symptoms of lightning injuries are hearing or vision loss, skin burns, shortness of breath, fast or irregular heartbeat, chest pain, headache, trouble staying awake, confusion or dizziness, muscle pain, weakness, stiffness or temporary paralysis, passing out, weak pulse or no pulse, heart attack. Giving immediate first aid to a lightning victim can save a life. Call an ambulance while giving first aid and rush the victim to a hospital. Be smart. Be prepared. Issued in public interest by NDMA and IIPHG. ಆತ್ಮೀಯರಾಯಿತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಮುಂಗಾರಿನಲ್ಲಿ ರಾಗಿ ಮತ್ತು ಸಿರಿಧಾನ್ಯ ಬೆಳೆಗಳ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಟಿಎಸ್ ಸುಕನ್ಯಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಸುಕನ್ಯಾ ಅವರೇ. ನಮಸ್ಕಾರ ಸರ್. ನಮ್ಮಲ್ಲಿ ನಾವು ರಾಗಿ ಮತ್ತು ಈ ಸಿರಿಧಾನ್ಯ ಬೆಳೆಗಳನ್ನು ಮುಂಗಾರಿನಲ್ಲಿ ಹೆಚ್ಚಾಗಿ ಬೆಳ್ಕೊಳ್ತೀವಿ. ಮುಖ್ಯವಾಗಿ ಇವತ್ತು ಸಾಕಷ್ಟು ಸುಧಾರಿತ ತಳಿಗಳು ಕೂಡ ಬಂದಿದ್ದಾವೆ, ಅವುಗಳನ್ನು ಬಳಸಿಕೊಂಡು ನಾವು ಈ ರಾಗಿ ಮತ್ತು ಇತರ ಸಿರಿಧಾನ್ಯ ಬೆಳೆಗಳನ್ನು ಇವತ್ತು ಲಾಭದಾಯಕವಾಗಿ ಬೆಳಕಬಹುದು. ಜೊತೆಗೆ ನಮ್ಮ ಸರ್ಕಾರನೂ ಕೂಡ ಕೆಲವೊಂದು ಪ್ರೋತ್ಸಾಹಕ ಯೋಜನೆಗಳನ್ನು ಕೂಡ ಇದಕ್ಕಾಗಿ ತಂದಿದೆ. ತಾವಿವತ್ತು ಈ ರಾಗಿ ಮತ್ತು ಇತರ ಸಿರಿಧಾನ್ಯ ಬೆಳೆಗಳ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ಸಿರಿಧಾನ್ಯ ಬೆಳೆಗಳ ವಿಶೇಷತೆಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗ್ಲೂ. ಸಿರಿಧಾನ್ಯಗಳು ಪುರಾತನ ಕಾಲದಿಂದಲೂ ಪರಿಚಿತವಾಗಿರ್ತಕ್ಕಂಥ ಒಣಭೂಮಿಯ ಬೆಳೆಗಳು. ಇವುಗಳು ಸುಮಾರು 5,000 ವರ್ಷಗಳ ಇತಿಹಾಸವನ್ನು ಹೊಂದಿದ್ದಾವೆ. ಮತ್ತು ಇವುಗಳನ್ನು ನಾವು ಬರಗಾಲದ ಮಿತ್ರ ಅಂತೇಳಿ ಕರಿತೀವಿ. ಕಾರಣ ಏನಂದರೆ, ಇವುಗಳು ಕಡಿಮೆ ನೀರು ಮತ್ತು ಪೋಷಕಾಂಶಗಳನ್ನ ಉಪಯೋಗಿಸಿ ಒಳ್ಳೆಯ ಇಳುವರಿಯನ್ನು ಕೊಡ್ತಕ್ಕಂಥ ಬೆಳೆಗಳು. ಈ ಗುಂಪಿಗೆ ರಾಗಿ, ಸಾವೆ, ನವಣೆ, ಹಾರಕ, ಬರಗು, ಹೂದಲು ಮತ್ತು ಕೊರಳೆ ಬೆಳೆಗಳು ಸೇರಿಕೊಂಡಿದ್ದೇವೆ ಸಿರಿಧಾನ್ಯಗಳ ಗುಂಪಿನಲ್ಲಿ. ಹಿಂದೆ ಸಿರಿಧಾನ್ಯಗಳನ್ನ ತೃಣಧಾನ್ಯಗಳು, ಕಿರುಧಾನ್ಯಗಳು ಅಂತೇಳಿ ಕರೀತಾ ಇದ್ರು. ಕಾರಣ ಅವುಗಳು ಗಾತ್ರದಲ್ಲಿ ಕಿರಿದಾಗಿದ್ದವು. ಆದರೆ ಇತ್ತೀಚೆಗೆ ಇವುಗಳ ಒಂದು ಪೌಷ್ಟಿಕ ಮೌಲ್ಯ ನಮಗೆಲ್ಲರೂ ಅರಿವಾಗಿ ನಾವು ಇವುಗಳನ್ನು ಸಿರಿಧಾನ್ಯಗಳು ಮತ್ತು ಪೌಷ್ಟಿಕ ಬೆಳೆಗಳು ಮತ್ತು ಮ್ಯಾಜಿಕ್ ಬೆಳೆಗಳು, ಮಿರಾಕಲ್ ಬೆಳೆಗಳು, ಹೀಗೆ ಅನೇಕ ಹೆಸರುಗಳಿಂದ ನಾವು ಈ ಸಿರಿಧಾನ್ಯಗಳನ್ನು ನಾವು ಕರಿತಿದ್ದೀವಿ. ಇವುಗಳನ್ನು ಅಕ್ಕಿ ಮತ್ತು ಗೋಧಿಗೆ ಹೋಲಿಸ್ಕೊಂಡ್ರೆ ಅತ್ಯಧಿಕ ಪ್ರೋಟೀನ್, ವಿಟಮಿನ್, ನಾರಿನಾಂಶ ಮತ್ತು ಖನಿಜಾಂಶಗಳನ್ನು ಹೊಂದಿರೋದನ್ನು ನಾವು ಕಾಣಬಹುದು. ಒಂದು ರೀತಿ ರಸಗೊಬ್ಬರ ಮತ್ತು ಪೀಡನಾಶಕಗಳು ಇವುಗಳನ್ನು ಕೂಡ ಬಯಸೋದಿಲ್ಲ, ಸರಳವಾಗಿಯೇ ಬೆಳೀತವೆ. ಖಂಡಿತವಾಗ್ಲೂ ಅಷ್ಟಾಗಿ ಇವುಗಳು ಬಳಸೋದಿಲ್ಲ. ಇವುಗಳಿಗೆ ಅತಿ ಕಡಿಮೆ ಮಳೆ ನೀರು ಸಾಕಾಗತ್ತೆ. ಕೇವಲ 300-500 mm ವಾರ್ಷಿಕ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ನಾವು ಬೆಳೀಬಹುದು. ಮತ್ತೆ ವಿಭಿನ್ನ ಹವಾಮಾನಕ್ಕೆ ಹೊಂದ್ಕೊಳ್ತವೆ, ಅದೊಂದು ಬಹಳ ಮುಖ್ಯ. ಮತ್ತೆ ಸೂರ್ಯನ ರಶ್ಮಿ ಮತ್ತೆ ತಾಪಮಾನಗಳ ಒಂದು ವೈಪರೀತ್ಯನು ಕೂಡ ಇವುಗಳು ಸಹಿಷ್ಣುತೆಯನ್ನ ಹೊಂದಿರ್ತವೆ. ಮತ್ತೆ ಇವುಗಳು ಬರ ನಿರೋಧಕ ಮತ್ತು ಮಧ್ಯಂತರ ಸಂದಿಗ್ಧ ಪರಿಸ್ಥಿತಿ ನಿರ್ವಹಣೆಯಲ್ಲೂ ಕೂಡ ನಾವು ಇವುಗಳನ್ನು ನಾವು ಬಳಸ್ಬೋದು. ಮತ್ತೆ ಇಳಿಜಾರು ಹಾಗೆ ಗುಡ್ಡಗಾಡು ಪ್ರದೇಶಗಳಲ್ಲೂ ಕೂಡ ನಾವು ಈ ಬೆಳೆಗಳನ್ನು ನಾವು ಕಾಣಬಹುದು. ಸುಮಾರು ಸಮುದ್ರ ಮಟ್ಟದ ಎತ್ತರಕ್ಕಿಂತ ಸುಮಾರು 2000 meters ಎತ್ತರ ಪ್ರದೇಶಗಳಲ್ಲೂ ಕೂಡ ನಾವು ಈ ಬೆಳೆಗಳನ್ನು ನಾವು ಬೆಳಿಬಹುದು. ಇನ್ನು ಮುಖ್ಯವಾಗಿ ಈ ಸಿರಿಧಾನ್ಯಗಳ ಒಂದು ಬೆಳೆಯುವಂತ ಪ್ರದೇಶಕ್ಕೆ ಬಂದ್ರೆ ನಮ್ಮ ದೇಶ ಮತ್ತೆ ರಾಜ್ಯದಲ್ಲಿ ಈ ಸಿರಿಧಾನ್ಯಗಳನ್ನ ಎಷ್ಟು ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ, ಮತ್ತೆ ಮುಖ್ಯವಾಗಿ ನಮ್ಮ ರಾಜ್ಯಕ್ಕೆ ಬಂದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ಸಿರಿಧಾನ್ಯಗಳನ್ನ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಅಂತೀರಿ? ನೋಡಿ, ನಮ್ಮ ರಾಜ್ಯದಲ್ಲಿ ಸಿರಿಧಾನ್ಯಗಳನ್ನ ಅದರಲ್ಲೂ ಪ್ರಮುಖವಾಗಿರ್ತಕ್ಕಂಥ ರಾಗಿಯನ್ನ ನಮ್ಮ ದೇಶದಲ್ಲಿ ಒಟ್ಟಾರೆ ಕ್ಷೇತ್ರ ಅಂತಂದ್ರೆ ಸುಮಾರು 11.5 lakh hectares ಪ್ರದೇಶದಲ್ಲಿ ನಾವು ಕಾಣಬಹುದು. ಇನ್ನು ನಮ್ಮ ರಾಜ್ಯಕ್ಕೆ ಬಂದ್ರೆ 58% ಕ್ಷೇತ್ರವನ್ನ ನಾವು ನಮ್ಮ ರಾಜ್ಯದಲ್ಲಿ ಕಾಣಬಹುದು. ಅಂದ್ರೆ ಸುಮಾರು 8 lakh hectares ಪ್ರದೇಶದಲ್ಲಿ ನಾವು ರಾಗಿಯನ್ನ ನೋಡಬಹುದು. ಹಾಗೆಯೇ ನಮ್ಮ ರಾಜ್ಯದಲ್ಲಿ ಇದರ ಸರಾಸರಿ ಇಳುವರಿನೂ ಕೂಡ ಒಂದು ಒಳ್ಳೆಯ ಮಟ್ಟದಲ್ಲಿದೆ. ಅಂದ್ರೆ 1 hectare ಪ್ರದೇಶಕ್ಕೆ ಸುಮಾರು ನಾವು 17.5 quintals ಅಷ್ಟು ನಾವು ಪಡಿತಾ ಇದ್ದೀವಿ. ಇನ್ನು ಇನ್ನಿತರೆ ಸಿರಿಧಾನ್ಯಗಳನ್ನ ನಮ್ಮ ರಾಜ್ಯದಲ್ಲಿ ಸುಮಾರು 26,000 hectares ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತೆ ಇವುಗಳ ಇಳುವರಿ ಬಹಳ ಕಡಿಮೆ ಇದೆ. ಸುಮಾರು 1 hectareಗೆ ಸುಮಾರು 7.75 ಅಂದ್ರೆ ಅತತ್ರ 8 quintals ಇಳುವರಿಯನ್ನ ನಾವು ಸರಾಸರಿ ಇಳುವರಿಯನ್ನ ನಮ್ಮ ರಾಜ್ಯದಲ್ಲಿ ನಾವು ನೋಡಬಹುದು. ಇನ್ನು ರಾಗಿಯನ್ನ ನಮ್ಮ ರಾಜ್ಯದಲ್ಲಿ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ಅಂದ್ರೆ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಹಾಸನ, ಮೈಸೂರು, ಚಾಮರಾಜನಗರ, ಹಾಗೆ ಶಿವಮೊಗ್ಗ, ದಾವಣಗೆರೆ ಈ ಜಿಲ್ಲೆಗಳಲ್ಲಿ ನಾವು ನೋಡಬಹುದು. ಇನ್ನು ಇತರೆ ಸಿರಿಧಾನ್ಯಗಳನ್ನ ನಾವು ತುಮಕೂರು, ಚಿತ್ರದುರ್ಗ, ಕೊಪ್ಪಳ, ರಾಯಚೂರು, ಹಾವೇರಿ, ಧಾರವಾಡ, ಯಾದಗಿರಿ, ಕೋಲಾರ ಹೀಗೆ ಇನ್ನಿತರ ಜಿಲ್ಲೆಗಳಲ್ಲಿ ನಾವು ನೋಡಬಹುದು ಸರ್. ಇನ್ನು ಮುಖ್ಯವಾಗಿ ನಮಗೆ ಯಾವುದೇ ಒಂದು ಬೆಳೆಯನ್ನು ಸರಿಯಾಗಿ ಬೆಳ್ಕೋಬೇಕು ಅಂದರೆ ಸೂಕ್ತವಾದಂಥ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ಬಳಸ್ಕೋಬೇಕಾಗತ್ತೆ. ಹಾಗಾಗಿ ಇವತ್ತು ರಾಗಿನಲ್ಲಾಗ್ಬೋದು, ನಮ್ಮ ಬೇರೆ ಸಿರಿಧಾನ್ಯಗಳಲ್ಲಾಗ್ಬೋದು, ಸಾಕಷ್ಟು ಸುಧಾರಿತ ತಳಿಗಳನ್ನು ಇವತ್ತು ಹೊರಗಡೆ ಬಂದಿದ್ದಾವೆ. ಈ ತಳಿಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗ್ಲು. ಕೇವಲ ತಳಿಗಳನ್ನು ಬಳಸೋದ್ರಿಂದ ನಾವು 30%+ ಹೆಚ್ಚಿನ ಇಳುವರಿಯನ್ನು ನಾವು ಯಾವುದೇ ಬೆಳೆಯಲ್ಲಿ ಬೆಳಿಬೋದು. ಹಾಗೆ ಸಿರಿಧಾನ್ಯದಲ್ಲೂ ಕೂಡ ಉತ್ತಮ ಇಳುವರಿಯನ್ನು ಕೊಡ್ತಕ್ಕಂಥ ತಳಿಗಳು ಇದ್ದಾವೆ. ಅವುಗಳಲ್ಲಿ ಮುಖ್ಯವಾಗಿ ರಾಗಿನಲ್ಲಿ ನಾವು 3 ತರಹದ ತಳಿಗಳನ್ನು ನೋಡ್ಬೋದು. ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ತಳಿಗಳು ಅಂತ ಕರಿತಾ ಇದ್ದೀವಿ. ಅಂತಹ ತಳಿಗಳನ್ನು ನಾವು ನೋಡ್ಬೋದು. ಈ ತಳಿಗಳನ್ನು ನಾವು ಯಾವ ಕಾಲದಲ್ಲಿ ಬಳಸ್ತೀವಿ ಅನ್ನೋದ್ರ ಮೇಲೆ ನಾವು ಸಂಬಂಧಿತವಾಗಿ ನಾವು ಅವುಗಳನ್ನು ನಾವು ಬಿತ್ತನೆ ಮಾಡಬೇಕಾಗತ್ತೆ. ಇನ್ನು ರಾಗಿನಲ್ಲಿ ದೀರ್ಘಾವಧಿ ತಳಿಗಳಿಗೆ ಬಂದರೆ IND-8 MR-1 ಸೀರೀಸ್ ಅಂತ ಹೇಳ್ತೀವಿ, MR-1, MR-6, KMR-301, L5 ತಳಿಗಳನ್ನು ನಾವು ನೋಡಬಹುದು. ಇನ್ನು ಮಧ್ಯಮಾವಧಿ ತಳಿಗಳಲ್ಲಿ GPU ಸೀರೀಸ್ ಅಂತ ತಳಿಗಳಿದ್ದಾವೆ. GPU-28, GPU-66, GPU-67 ತಳಿಗಳಿದ್ದಾವೆ. ಇನ್ನು ML-365 ತಳಿ ಇದೆ, ಮತ್ತೆ DHFM-78-3 ಅಂತಕ್ಕಂಥ ತಳಿ ಇದೆ. ಈ ತಳಿಗಳನ್ನ ನಾವು ಬಳಿಕೋಬಹುದು. ಇನ್ನು ಅಲ್ಪಾವಧಿ ತಳಿಗಳಿಗೆ ಬಂದಾಗ GPU-45, GPU-48, KMR-340, KMR-204, ಮತ್ತೆ IND-9, KMR-316, KMR-630 ಈ ತಳಿಗಳು ಪ್ರಚಲಿತದಲ್ಲಿದ್ದಾವೆ. ಇನ್ನು ಇತರೆ ಸಿರಿಧಾನ್ಯಗಳಿಗೆ ಬಂದಾಗ ಈ ಸಿರಿಧಾನ್ಯಗಳಲ್ಲೂ ಕೂಡ ನಾವು ಉತ್ತಮ ಇಳುವರಿಯನ್ನು ಕೊಡ್ತಕ್ಕಂಥ ತಳಿಗಳನ್ನು ನಾವು ನೋಡ್ಬೋದು. ಇನ್ನು ನವಣೆಗೆ ಬಂದರೆ SI ಸೀರೀಸ್ ಅಂತ ಹೇಳ್ತೀವಿ, SI-326, 3056, 3085, ನರಸಿಂಹರಾಯ, ದೆನ್ HMT-100-1 ಅಂತಕ್ಕಂಥ ತಳಿಗಳು, DHFT-109-3 ಅಂತಕ್ಕಂಥ ತಳಿಗಳು, ಇನ್ನು HN-46 ಅಂತಕ್ಕಂಥ ತಳಿಗಳು. ಈ ತಳಿಗಳು ಬಹಳ ಉತ್ತಮವಾಗಿರ್ತಕ್ಕಂಥ ಇಳುವರಿಯನ್ನು ಕೊಡ್ತಕ್ಕಂಥವು, ಮತ್ತು ಹೆಚ್ಚಿನ ಮೇವನ್ನು ಕೂಡ ಕೊಡ್ತಕ್ಕಂಥ ತಳಿಗಳು. ಇನ್ನು ಬರಗುನಲ್ಲೂ ಕೂಡ ಉತ್ತಮ ಇಳುವರಿಯನ್ನು ಕೊಡ್ತಕ್ಕಂಥ ತಳಿಗಳಿದ್ದಾವೆ. ಇನ್ನು GPU-8, GPU-21, TNAU-151, TNAU-145, GPUP 25, GPUP 28 ಅಂತಕ್ಕಂತ ತಳಿಗಳು ಬಂದಿದ್ದಾವೆ. ಇವುಗಳೆಲ್ಲವೂ ಕೂಡ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂತ ತಳಿಗಳು, ಕಡಿಮೆ ಅವಧಿ ಮತ್ತು ಹೆಚ್ಚಿನ ಇಳುವರಿ ಕೊಡ್ತಕ್ಕಂತಹ ತಳಿಗಳು. ಇನ್ನು ಹೂದಲು, ಆರಕ, ಸಾಮೆಯಲ್ಲೂ ಕೂಡ ಕೆಲವು ತಳಿಗಳಿದ್ದಾವೆ. ಸಾಮೆನಲ್ಲಿ OLM 203 ಇದೆ, JK 8, BL 6, ಇವು ಕೂಡ ಕಡಿಮೆ ಅವಧಿಯನ್ನು ಸುಮಾರು 80-90 ದಿನಗಳಲ್ಲಿ ನಾವು ಇವುಗಳನ್ನು ಕಟಾವು ಮಾಡಿ ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬೋದು. ಇನ್ನು ಹಾರಕನಲ್ಲೂ ಕೂಡ ತಳಿಗಳಿದ್ದಾವೆ, GPUK 3, RBK 155, RK 390-25, TNA 86, ಈ ತರಹ ತಳಿಗಳು. ಇನ್ನು ಊದಲ್ನಲ್ಲೂ ಕೂಡ DHB 23-3, 93-2, ಮತ್ತು RAU 11, ಈ ತರಹದ ತಳಿಗಳು ನಮ್ಮಲ್ಲಿ ಇದ್ದಾವೆ. ಅಂದರೆ ಇವತ್ತು ರಾಗಿನಲ್ಲಿ ಅಲ್ಪಾವಧಿ ತಳಿ, ಮಧ್ಯಮಾವಧಿ ತಳಿ, ದೀರ್ಘಾವಧಿ ತಳಿ, ಈ ರೀತಿ ಮೂರು ರೀತಿಯ ತಳಿಗಳಿದ್ದಾವೆ. ಜೊತೆಗೆ ನವಣೆ, ಬರಗು, ಊದಲು, ಹಾರ್ಕ, ಸಾಮೆಗಳಲ್ಲೂ ಕೂಡ ಇವತ್ತು ಸುಧಾರಿತ ತಳಿಗಳು ನಮ್ಮ ಬೆಳೆಗಾರರಿಗೆ ಲಭ್ಯವಿದ್ದಾವೆ ಅಂತ ಹೇಳಬಹುದು. ಇನ್ನು ಈ ಸಿರಿಧಾನ್ಯಗಳನ್ನು ಬೆಳ್ಕೊಳ್ಳೋದಕ್ಕೆ ಮಣ್ಣು ಮತ್ತು ಹವಾಗುಣ ಹೇಗಿರಬೇಕು ಅಂತೀರಿ? ಸಿರಿಧಾನ್ಯ ಬೆಳೆಗಳನ್ನು ಪ್ರಮುಖವಾಗಿ ನಾವು ಮರಳು ಮಿಶ್ರಿತ ಗೋಡು ಮಣ್ಣಿನಿಂದ ಆಳವಾದ ಕಪ್ಪು ಮಣ್ಣಿನವರೆಗೆ ಕೂಡ ನಾವು ಬೆಳೀಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಣ್ಣು ಈ ಬೆಳೆಗಳಿಗೆ ಬಹಳ ಸೂಕ್ತ. ಒಂದು ವೇಳೆ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಪೂರೈಕೆ ಮತ್ತು ಸಾವಯವ ವಸ್ತುವಿನ ಪ್ರಮಾಣ ಜಾಸ್ತಿ ಇದ್ರೆ ಹೆಚ್ಚಿನ ಬೆಳವಣಿಗೆ ಮತ್ತು ಇಳುವರಿಯನ್ನು ಕೂಡ ನಾವು ಹೆಚ್ಚಿಗೆ ಬೆಳ್ಕೋಬಹುದು. ಮತ್ತೆ ಯಾವ ಮಣ್ಣು ಹೆಚ್ಚು ಹೊರಟಾದ ಮರಳು, ಜಲ್ಲಿಯಿಂದ ಕೂಡಿದಂಥದ್ದು, ಮತ್ತು ನೀರು ಬಸಿದು ಹೋಗದೇ ಇರತಕ್ಕಂಥ ಮಣ್ಣು ಅಷ್ಟಾಗಿ ಈ ಬೆಳೆಗಳಿಗೆ ಸೂಕ್ತವಾಗಿರೋದಿಲ್ಲ. ಸಿರಿಧಾನ್ಯಗಳು ಬೆಚ್ಚಗಿನ ಮತ್ತು ಒಣ ಹವಾಮಾನ ಬೆಳೆಗಳು, ಮತ್ತು ಇವುಗಳು ಉಷ್ಣವಲಯ ಮತ್ತು ಉಪೋಷ್ಣವಲಯದ ಒಂದು ಬೆಳೆಗಳಾಗಿದ್ದು ಸರಾಸರಿ ಸಮುದ್ರ ಮಟ್ಟಕ್ಕಿಂತ ಸುಮಾರು 2000 ಮೀಟರ್ ಎತ್ತರ ಪ್ರದೇಶದಲ್ಲೂ ಕೂಡ ನಾವು ಈ ಬೆಳೆಗಳನ್ನು ನಾವು ಬೆಳೀಬೋದು. ಹೆಚ್ಚಾಗಿ ಇವು ಅಧಿಕ ಉಷ್ಣತೆ ಮತ್ತು ಕಡಿಮೆ ತೇವಾಂಶ ಇದ್ದರೂ ಕೂಡ ಚೆನ್ನಾಗಿ ಬೆಳೀತಕ್ಕಂಥ ಬೆಳೆಗಳು ಯಾವುವು ಅಂತ ಹೇಳಿದ್ರೆ ನಾವು ಸಿರಿಧಾನ್ಯ ಬೆಳೆಗಳು ಅಂತೇಳಿ ನಾವು ಕರೀಬಹುದು. ಇನ್ನು ಮುಖ್ಯವಾಗಿ ಈ ಸಿರಿಧಾನ್ಯ ಬೆಳೆಗಳನ್ನು ಯಾವ ಕಾಲದಲ್ಲಿ ಬೆಳ್ಕೊಳ್ಳೋದು ಒಳ್ಳೆಯದು ಅಂತೀರಿ? ನೋಡಿ, ರಾಗಿ ಬೆಳೆಯಲ್ಲಿ ದೀರ್ಘಾವಧಿ, ಅಲ್ಪಾವಧಿ ಮತ್ತು ಮಧ್ಯಮಾವಧಿ ತಳಿಗಳಿರೋದ್ರಿಂದ ಜೂನ್ ತಿಂಗಳಿಂದ ನಾವು ಆಗಸ್ಟ್ ತಿಂಗಳೊಳಗೆ ಬಿತ್ತನೆಯನ್ನು ಮಾಡಬೇಕು. ಒಂದು ವೇಳೆ ನಾವು ಜೂನ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಬೇಕಂತ ಸಂದರ್ಭದಲ್ಲಿ ನಾವು ದೀರ್ಘಾವಧಿ ತಳಿಗಳಿಗೆ ನಾವು ಹೋಗಬೇಕಾಗತ್ತೆ. ಇನ್ನು ಜುಲೈನಲ್ಲಿ ಮಧ್ಯಮಾವಧಿ, ಇನ್ನು ಆಗಸ್ಟ್ನಲ್ಲಿ ಅಲ್ಪಾವಧಿ ತಳಿಗಳನ್ನು ನಾವು ಆಯ್ಕೆಯನ್ನು ಮಾಡ್ಕೋಬೇಕು. ಇನ್ನು ಇನ್ನುಳಿದ ಸಿರಿಧಾನ್ಯ ಬೆಳೆಗಳನ್ನು ನಾವು ಮೇ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೆ ನಾವು ಬಿತ್ತನೆಯನ್ನ ಮಾಡಬಹುದು. ಆದಷ್ಟು ನಾವು ಜುಲೈ ತಿಂಗಳಲ್ಲಿ ನಾವು ಸೀಮಿತಗೊಳಿಸಿದ್ರೆ ನಾವು ಹೆಚ್ಚಿನ ಇಳುವರಿಯನ್ನ ನಾವು ಪಡ್ಕೋಬಹುದು. ಅಂದ್ರೆ ಜೂನ್ ಜುಲೈ ತಿಂಗಳಲ್ಲಿ ಒಳ್ಳೆ ಮಳೆ ಬರೋದ್ರಿಂದ ಆ ಸಂದರ್ಭದಲ್ಲೇ ಬಿತ್ತನೆ ಮಾಡೋದು ಒಳ್ಳೇದು ಅಂತೀರಿ? ಹೌದು. ಇನ್ನ ಮುಖ್ಯವಾಗಿ ಈ ಸಿರಿಧಾನ್ಯಗಳನ್ನ ಬೆಳಿಬೇಕಾದ್ರೆ ಯಾವ ರೀತಿ ಬೇಸಾಯ ಕ್ರಮಗಳನ್ನ ನಾವು ಅನುಸರಿಸಬೇಕಾಗತ್ತೆ? ಮೊಟ್ಟ ಮೊದಲಿಗೆ ಒಳ್ಳೆಯ ಮಣ್ಣಿನ ಒಂದು ಆಯ್ಕೆ ಮುಖ್ಯ. ನಾನು ಆಗಲೇ ತಿಳಿಸಿದಾಗ ಸಿದ್ಧತೆ ಮಾಡ್ಕೋಬೇಕು. ಹೌದು, ಭೂಮಿ ಸಿದ್ಧತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲೂ ಪ್ರಮುಖವಾಗಿ ಸಿರಿಧಾನ್ಯಗಳಿಗೆ ಬಹಳ ಮುಖ್ಯ. ಕಾರಣ ಏನು ಅಂದ್ರೆ ಅವುಗಳ ಬಿತ್ತನೆ ಬೀಜಗಳು ಬಹಳ ಸಣ್ಣದಾಗಿರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಉತ್ತಮ ಭೂಮಿ ಸಿದ್ಧತೆ ಮಾಡಿದ್ರೆ ಮೊಳಕೆ ಬರಲಿಕ್ಕೆ, ಕಳೆ ನಿರ್ವಹಣೆಯನ್ನ ಮಾಡಲಿಕ್ಕೆ, ಮತ್ತೆ ಮಣ್ಣಿನ ತೇವಾಂಶ ರಕ್ಷಣೆ ಮಾಡಲಿಕ್ಕೆ ಬಹಳ ಅನುಕೂಲ. ನಾವು ಒಂದು ಸಾರಿ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಿ 2-3 ಬಾರಿ ಕುಂಟೆನ ಹಾಯಿಸಿದ್ರೆ ನಾವು ಭೂಮಿಯನ್ನು ಒಂದು ಸಮತಟ್ಟಾಗಿರಿಸ್ಬೋದು. ಹೀಗೆ ನಾವು ಮಾಡಿದಾಗ ಹೆಚ್ಚಿನ ಬೆಳವಣಿಗೆ ಮತ್ತು ಇಳುವರಿನ ಪಡೀಲಿಕ್ಕೆ ನಾವು ಸಾಧ್ಯ. ಇನ್ನು ಮುಖ್ಯವಾಗಿ ನಾವು ಗೊಬ್ಬರಗಳನ್ನು ಎಷ್ಟೆಷ್ಟು ಮಟ್ಟಿಗೆ ಕೊಡಬೇಕಾಗತ್ತೆ, ಯಾವ ರೀತಿ ಬಿತ್ತನೆ ಮಾಡಬೇಕಾಗತ್ತೆ ಅಂತೀರಿ? ನೋಡಿ, ಸಿರಿಧಾನ್ಯಗಳಲ್ಲಿ ರಾಗಿಗೆ ನಾವು ಸುಮಾರು 7.5 ಟನ್ ಕೊಟ್ಟಿಗೆ ಗೊಬ್ಬರದಷ್ಟು 1 ಹೆಕ್ಟೇರ್ಗೆ ನಾವು ಕೊಡಬೇಕಾಗತ್ತೆ. ಆದಷ್ಟು ನಾವು 3-4 ವಾರಗಳಿಗೆ ಮುಂಚೆ ಮಣ್ಣಿನಲ್ಲಿ ನಾವು ಸೇರಿಸಬೇಕು. ಇನ್ನು ಇನ್ನಿತರೆ ಸಿರಿಧಾನ್ಯ ಬೆಳೆಗಳಿಗೆ ನಾನು ಆಗಲೇ ಹೇಳಿದಾಗೆ ಅಷ್ಟು ಪೋಷಕಾಂಶಗಳ ಅವಶ್ಯಕತೆ ಈ ಬೆಳೆಗಳಿಗೆ ಇಲ್ಲದಲೇ ಇರೋದ್ರಿಂದ ಕೇವಲ 6.5 ಟನ್ ಕೊಟ್ಟಿಗೆ ಗೊಬ್ಬರ ಸಾಕಾಗತ್ತೆ ಬೇರೆವಕ್ಕೆ. ಇವನ್ನು ಕೂಡ ನಾವು 3-4 ವಾರಗಳಿಗೆ ಮುಂಚೆ ನಾವು ಮಣ್ಣಿನಲ್ಲಿ ನಾವು ಸೇರಿಸಬೇಕಾಗತ್ತೆ. ಇನ್ನು ಸಾಲಿಂದ ಸಾಲಿಗೆ ನಾವು ಮಣ್ಣಿನ ಒಂದು ಫಲವತ್ತತೆ ಆಧಾರದ ಮೇಲೆ, ತಳಿಗಳ ಒಂದು ಅವಧಿಯ ಮೇಲೆ ನಾವು ಸುಮಾರು 3/4 ಅಡಿಯಿಂದ 1 ಅಡಿ ಸಾಲು ಅಂತರವನ್ನು ಕೊಡಬೇಕು. ಇನ್ನು ಗಿಡದಿಂದ ಗಿಡಕ್ಕೂ ಕೂಡ ನಾವು 3-4 inches ಅಂತರವನ್ನ ಕೊಟ್ಟರೆ ನಾವು ಒಳ್ಳೆಯ ಬೆಳವಣಿಗೆಯನ್ನು ನಾವು ಅಪೇಕ್ಷೆ ಮಾಡಬಹುದು ಸಿರಿಧಾನ್ಯಗಳಿಂದ. ಮತ್ತೆ ಇನ್ನು 1 hectare ಪ್ರದೇಶಕ್ಕೆ ಸುಮಾರು 10-12.5 kg ನಾವು ಬಿತ್ತನೆ ಬೀಜವನ್ನ ನಾವು ರಾಗಿ ಬೆಳೆಯಲ್ಲಿ ಬಳಸಬೇಕಾಗತ್ತೆ. ಮತ್ತೆ ಇನ್ನಿತರ ಸಿರಿಧಾನ್ಯಗಳಿಗೆ ನಾವು 4-5 kg ಒಟ್ಟಾರೆ ಒಂದು ಬಿತ್ತನೆ ಬೀಜದ ಪ್ರಮಾಣವನ್ನು ನಾವು ಬಳಸಿದ್ರೆ ಒಂದು ಒಳ್ಳೆಯ ಇಳುವರಿಯನ್ನ ನಾವು ಪಡೆಯಬಹುದು. ಮತ್ತೆ ಇನ್ನೊಂದು ಪ್ರಮುಖವಾಗಿ ಏನಂದ್ರೆ ನಮ್ಮ ರೈತರು ಎರಚೋ ಪದ್ಧತಿಯನ್ನ ಬಹಳ ಅನುಸರಿಸ್ತಾ ಇದ್ದಾರೆ, ಅದು ತಪ್ಪು. ಕಾರಣ ಏನಂದ್ರೆ ನಾವು ಎರಚೋ ಪದ್ಧತಿಯನ್ನ ನಾವು ಮಾಡಿದ್ರೆ ಕಳೆ ನಿರ್ವಹಣೆಯನ್ನ ಸರಿಯಾಗಿ ಮಾಡ್ಲಿಕ್ಕೆ ಆಗಲ್ಲ, ಮತ್ತೆ ಅದಕ್ಕೆ ಬಿತ್ತನೆ ಬೀಜದ ಪ್ರಮಾಣನೂ ಕೂಡ ಜಾಸ್ತಿ ಬೇಕಾಗತ್ತೆ, ಮತ್ತೆ ಅದಕ್ಕೆ ಬರ್ತಕ್ಕಂತ ರೋಗ ಕೀಟಗಳ ಹಾವಳಿನೂ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಆದಷ್ಟು ಸಾಲಿನಲ್ಲಿ ಬಿತ್ತನೆಯನ್ನ ನಾವು ಮಾಡಬೇಕು. ಈ ಸಾಲಿನಲ್ಲಿ ಬಿತ್ತನೆ ಮಾಡೋದ್ರಿಂದ ಬೀಜದ ಪ್ರಮಾಣ ಕಳೆ ನಿರ್ವಹಣೆಯನ್ನ ನಾವು ಸಮರ್ಪಕವಾಗಿ ನಾವು ಮಾಡಬಹುದು. ಆಮೇಲೆ ಕಳೆ ತೆಗಿಬೇಕಾಗತ್ತೆ, ಜೊತೆಗೆ ನಮ್ಮ ಈ ಅಂತರ ಬೇಸಾಯಗಳನ್ನು ಕೂಡ ಮಾಡ್ಕೋಬೇಕಾಗತ್ತೆ ಖಂಡಿತವಾಗಿ. ಮುಖ್ಯವಾಗಿ ಇವು ಚೆನ್ನಾಗಿ ಮೊಳಕೆ ಬರೋದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ಬೇಕು, ಜೊತೆಗೆ ಅವು ಸ್ವಲ್ಪ ಬೆಳೆದು ಬಂದ ಮೇಲೆ ಅವುಗಳ ಅಭಿವೃದ್ಧಿ ಚೆನ್ನಾಗಾಗತ್ತೆ. ಇನ್ನು ಮುಖ್ಯವಾಗಿ ಈ ಸಿರಿಧಾನ್ಯಗಳಲ್ಲಿ ಬೀಜೋಪಚಾರವನ್ನು ಕೂಡ ಮಾಡಬೇಕಾಗತ್ತೆ. ಹೌದು, ಈ ಬೆಳೆಗಳಿಗೂ ಕೂಡ ಬೇರೆ ಬೆಳೆಗಳಿಗೆ ಮಾಡಿದ ರೀತಿಯಲ್ಲೇ ನಾವು ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರವನ್ನ ಮಾಡಿದ್ರೆ ನಾವು ರಸಗೊಬ್ಬರಗೆ ಬಳಸ್ತಕ್ಕಂತ ಒಂದು ವೆಚ್ಚವನ್ನ ಕಡಿಮೆ ಮಾಡ್ಕೋಬಹುದು. ಸುಮಾರು 30% ನಾವು ಅದರ ವೆಚ್ಚವನ್ನ ಕಡಿಮೆ ಮಾಡ್ಕೋಬಹುದು. ಇನ್ನು ಈ ಬೆಳೆಗಳಿಗೆ ಕೂಡ ಈ ಜೈವಿಕ ಗೊಬ್ಬರಗಳಾಗಿರ್ತಕ್ಕಂತ ಅಜೋಸ್ಪಿರಲಮ್ ಬ್ರೆಸಿಲೆನ್ಸ್ ಅಂದ್ರೆ ಸಾರಜನಕ ಸ್ಥಿರೀಕರಣ ಬ್ಯಾಕ್ಟೀರಿಯಾ ಮತ್ತು ಆಸ್ಪರ್ಜಿಲ ಸವಮೋರಿ ಅಂದ್ರೆ ರಂಜಕವನ್ನು ಕರಗಿಸ್ತಕ್ಕಂತ ಶಿಲೀಂಧ್ರವನ್ನ ನಾವು ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ ಕೇವಲ 25 grams ನಾವು ಬೀಜೋಪಚಾರ ಮಾಡೋದ್ರಿಂದ ಸಾರಜನಕ ಮತ್ತೆ ರಂಜಕವನ್ನ ನಾವು ಬೆಳೆಗಳಿಗೆ ಒದಗಿಸ್ಲಿಕ್ಕೆ ಒಂದು ಪ್ರಯೋಜನಕಾರಿಯಾಗಿರುತ್ತೆ. ಇನ್ನು ಮುಖ್ಯವಾಗಿ ಈ ರಾಗಿ ಮತ್ತು ಇತರ ಸಿರಿಧಾನ್ಯ ಬೆಳೆಗಳಲ್ಲಿ ಪೋಷಕಾಂಶದ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗುತ್ತೆ ನೋಡಿ, ಆಗಲೇ ಕೊಟ್ಟಿಗೆ ಗೊಬ್ಬರದ ಪ್ರಮಾಣವನ್ನು ನಾನು ತಿಳಿಸಿದ್ದೀನಿ. ಅಂದ್ರೆ ರಾಗಿಗೆ ಸುಮಾರು 7.5 tons ಅಷ್ಟು ಮತ್ತೆ ಇತರ ಸಿರಿಧಾನ್ಯ ಬೆಳೆಗಳಿಗೆ ಸುಮಾರು 6 tons ಅಷ್ಟು ಕೊಟ್ಟಿಗೆ ಗೊಬ್ಬರವನ್ನ ನಾವು ಬಳಸಬೇಕಾಗುತ್ತೆ. ಹೌದು, ಇನ್ನು ರಾಸಾಯನಿಕ ಗೊಬ್ಬರಗಳಿಗೆ ಬಂದಾಗ ರಾಗಿ ಬೆಳೆಗೆ ಸುಮಾರು 50 kg ಸಾರಜನಕ, 40 kg ರಂಜಕ, ಸುಮಾರು 37.5 kg ಅಷ್ಟು ಪೊಟ್ಯಾಷ್ ಅನ್ನ ನಾವು 1 hectare ಪ್ರದೇಶಕ್ಕೆ ನಾವು ಕೊಡಬೇಕಾಗತ್ತೆ. ಸಾರಜನಕವನ್ನ ನಾವು 2 ಕಂತುಗಳಲ್ಲಿ ಕೊಡಬೇಕಾಗತ್ತೆ, ಅಂದ್ರೆ ಬಿತ್ತನೆ ಸಮಯದಲ್ಲಿ ಮತ್ತೆ ಬಿತ್ತನೆಯ 6 ವಾರಗಳ ನಂತರ ನಾವು ಬೆಳೆಗಳಿಗೆ ಕೊಡಬೇಕಾಗತ್ತೆ. ಇನ್ನು ಇತರೆ ಸಿರಿಧಾನ್ಯ ಬೆಳೆಗಳಿಗೆ ಸುಮಾರು 40 kg ಸಾರಜನಕ, 20 kg ರಂಜಕ ಮತ್ತು 20 kg ಪೊಟ್ಯಾಷ್ ಅನ್ನ ಬೆಳೆಗಳಿಗೆ 1 hectare ಪ್ರದೇಶಕ್ಕೆ ಕೊಡಬೇಕಾಗತ್ತೆ. ಇತರೆ ಸಿರಿಧಾನ್ಯಗಳಿಗೂ ಕೂಡ ನಾವು 2 times ನಾವು ಈ ಒಂದು ಸಾರಜನಕವನ್ನ ಕೊಟ್ಟಾಗ ಬೆಳೆಗಳಿಗೆ ಸರಿಯಾದ ಸಮಯದಲ್ಲಿ ನಾವು ಪೋಷಕಾಂಶಗಳನ್ನ ಬೆಳೆಗಳಿಗೆ ಕೊಟ್ಟಂತಾಗತ್ತೆ. ಅಂದ್ರೆ ಮುಖ್ಯವಾಗಿ ನಾವು ಹಂತ ಹಂತವಾಗಿ ಪೋಷಕಾಂಶಗಳ ಪೂರೈಕೆಯನ್ನ ಮಾಡಬೇಕಾಗತ್ತೆ. ಅಂದ್ರೆ ಪ್ರಾರಂಭದಲ್ಲಿ ಹೆಚ್ಚಿನ ಒಂದು ಪೋಷಕಾಂಶಗಳ ಅವಶ್ಯಕತೆ ಇರೋದಿಲ್ಲ, ಅದನ್ನ ಹಂಚಿಕೊಡ್ಬೇಕಾಗತ್ತೆ. ಹೌದು, ಆದಷ್ಟು ಪ್ರಾರಂಭಿಕ ಹಂತದಲ್ಲಿ ಈ ಒಂದು ರಂಜಕ ಒಂದು ಪೊಟ್ಯಾಷ್ನ ಒಂದು ಸಾರಜನಕದ ಒಂದು ಲಭ್ಯತೆ ಚೆನ್ನಾಗಿರ್ಬೇಕಾಗತ್ತೆ ಬೆಳೆಗಳಿಗೆ. ಹಾಗಾಗಿ ನಾವು ಕೊಟ್ಟಿಗೆ ಗೊಬ್ಬರದ ಜೊತೆಗೆ ನಾವು ಈ ಒಂದು ರಾಸಾಯನಿಕ ಪೋಷಕಾಂಶಗಳನ್ನ ನಾವು ಬೆಳೆಗಳಿಗೆ ಕೊಟ್ಟರೆ ಬೆಳೆಗಳ ಅಭಿವೃದ್ಧಿಗೆ ಒಂದು ಕಾರಣ ಆಗುತ್ತೆ. ಅಂದ್ರೆ ಈ ಸಿರಿಧಾನ್ಯಗಳಿಗೆ ಅಷ್ಟು ಪೋಷಕಾಂಶಗಳ ಪ್ರಮಾಣ ಅಗತ್ಯ ಇರೋದಿಲ್ಲ ಅಂತೀರಿ? ಅಷ್ಟಾಗಿ ಇರೋದಿಲ್ಲ, ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಅಷ್ಟಾಗಿ ಇರೋದಿಲ್ಲ. ಈ ಬೇರೆ ಸಿರಿಧಾನ್ಯ ಬೆಳೆಗಳಿಗೆ ಹೇಗೆ ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾಗುತ್ತೆ? ಇತರೆ ಸಿರಿಧಾನ್ಯ ಬೆಳೆಗಳು ಅಲ್ಪಾವಧಿಯಾಗಿರೋದ್ರಿಂದ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳ ಅವಶ್ಯಕತೆ ಇರೋದಿಲ್ಲ. ಇವುಗಳಿಗೆ ಸುಮಾರು 6 tons ಅಷ್ಟು ಕೊಟ್ಟಿಗೆ ಗೊಬ್ಬರವನ್ನ 3-4 ವಾರಗಳ ಮೊದಲು ನಾವು ಮಣ್ಣಲ್ಲಿ ಸೇರಿಸಬೇಕಾಗತ್ತೆ ಹೆಕ್ಟೇರ್ಗೆ. ಹೌದು, ಇನ್ನು 1 hectare ಪ್ರದೇಶಕ್ಕೆ ನಾವು ರಾಸಾಯನಿಕ ಗೊಬ್ಬರಗಳನ್ನ ಸುಮಾರು 40 kg ಸಾರಜನಕ, 20 kg ರಂಜಕ ಮತ್ತು 20 kg ಪೊಟ್ಯಾಷ್ ಅನ್ನ ನಾವು ಬೆಳೆಗಳಿಗೆ ಕೊಡಬೇಕಾಗತ್ತೆ. ಸಾರಜನಕವನ್ನ 2 ಕಂತುಗಳಲ್ಲಾಗಿ ಕೊಡಬೇಕಾಗತ್ತೆ, ಒಂದು ಬಿತ್ತನೆಯ ಸಮಯದಲ್ಲಿ ಮತ್ತೆ ಬಿತ್ತನೆಯ 4-5 ವಾರಗಳ ನಂತರ ನಾವು ಬೆಳೆಗಳಿಗೆ ನಾವು ಕೊಡಬೇಕಾಗತ್ತೆ. ಆದಷ್ಟು ನಾವು ಸಂಯುಕ್ತ ಕೂರಿಗೆ ಸಹಾಯದಿಂದ ಏಕಕಾಲಕ್ಕೆ ನಾವು ಬಿತ್ತನೆ ಮತ್ತು ರಸಗೊಬ್ಬರವನ್ನ ಕೊಡುವ ಕಾರ್ಯವನ್ನ ನಾವು ಹೆಚ್ಚು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ಸಿರಿಧಾನ್ಯ ಬೆಳೆಗಳಲ್ಲಿ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ನೋಡಿ, ಸಾಮಾನ್ಯವಾಗಿ ನಾವು ಸಿರಿಧಾನ್ಯ ಬೆಳೆಗಳನ್ನ ಮುಂಗಾರಿನಲ್ಲಿ ಬೆಳೆಯೋದಾದ್ರೆ ಇವುಗಳಿಗೆ ಅಷ್ಟಾಗಿ ನೀರಾವರಿಯ ಅವಶ್ಯಕತೆ ಬರೋದಿಲ್ಲ. ಒಂದು ವೇಳೆ ಒಣ ಹಾಗೂ ಶುಷ್ಕ ವಾತಾವರಣ ಹೆಚ್ಚು ದಿನಗಳವರೆಗೆ ಏನಾದರೂ ಮುಂದುವರೆದ್ರೆ ನಾವು ಆಗ ಸಂರಕ್ಷಣಾ ನೀರಾವರಿಯನ್ನ ನಾವು ಬೆಳೆಗಳಿಗೆ ಕೊಡಬೇಕಾಗತ್ತೆ. ಮತ್ತೆ ಈ ಬೆಳೆಗಳಲ್ಲೂ ಕೂಡ ಸಂದಿಗ್ಧ ಹಂತ ಅಂತ ಕರಿತೀವಿ ನೀರಿಗೆ. ಸೊ ಅವುಗಳು 25-30 ದಿನಗಳಲ್ಲಿ ಹಾಗೂ 45-50 ದಿನಗಳಲ್ಲಿ ನಾವು ನೋಡ್ತೀವಿ. ಈ ಒಂದು ಎರಡು ಹಂತಗಳಲ್ಲಿ ನಾವು ಒಂದು ಸಂರಕ್ಷಣಾ ನೀರಾವರಿಯನ್ನ ಒಂದು ವೇಳೆ ಶುಷ್ಕ ವಾತಾವರಣ ಏನಾದರೂ ಮುಂದುವಾದ ಕೊಟ್ಟರೆ ನಾವು ಹೆಚ್ಚಿನ ಇಳುವರಿಯನ್ನ ನಾವು ಪಡ್ಕೋಬಹುದು. ಇನ್ನು ಕಳೆ ನಿಯಂತ್ರಣವನ್ನು ಕೂಡ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಇದನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ ಈ ಬೆಳೆಗಳಿಗೂ ಕೂಡ ಕಳೆಯ ಹಾವಳಿ ಇದ್ದೇ ಇರುತ್ತೆ. ನಮಗೆ ಗೊತ್ತಿದೆ ಕಳೆ ಅಂತಕ್ಕಂಥದ್ದು ಒಂದು ದೊಡ್ಡ ಶತ್ರು ಬೆಳೆಗಳಿಗೆ. ರೋಗ ಮತ್ತು ಕೀಟಗಳಿಗೂ ಕೂಡ ಆಶ್ರಯವನ್ನ ಕೊಡೋದ್ರಿಂದ ನಾವು ಕಳೆ ನಿರ್ವಹಣೆಯನ್ನ ಸಮರ್ಪಕವಾಗಿ ಸರಿಯಾದ ಸಮಯದಲ್ಲಿ ಮಾಡಿದ್ದೆ ಆದ್ರೆ ಹೆಚ್ಚಿನ ಇಳುವರಿಯನ್ನ ನಾವು ಬೆಳೆಗಳಿಂದ ಪಡೀಬಹುದು. ಪ್ರಾರಂಭಿಕ 30-40 ದಿನಗಳವರೆಗೆ ಕಳೆಯ ಹತೋಟಿ ಬಹಳ ಮುಖ್ಯ. ಇವುಗಳನ್ನ ನಾವು ನಿರ್ವಹಣೆ ಮಾಡಬೇಕಾದ್ರೆ 2 ಬಾರಿ ಕುಂಟೆಯನ್ನ ಹೊಡಿಬೇಕಾಗತ್ತೆ, ಅಂದ್ರೆ 15-25 ದಿನಗಳ ನಂತರ. ಮತ್ತೆ ಒಂದು ವೇಳೆ ತಪ್ಪಿದ ಹಾಗೂ ಪೈರುಗಳ ನಡುವೆ ಇರತಕ್ಕಂತ ಕಳೆಗಳನ್ನ ಒಂದು ಸಾರಿ ಕೈಕಳೆಯಿಂದ ನಾವು ಸಂಪೂರ್ಣವಾಗಿ ನಿಯಂತ್ರಣವನ್ನ ನಾವು ಮಾಡಬಹುದು. ಒಂದು ವೇಳೆ ರೈತರು ಕಳೆ ನಾಶಕಗಳ ಒಂದು ಬಳಕೆಯನ್ನ ಅಪೇಕ್ಷೆ ಮಾಡಿದಾಗ ನಾವು ಅಂತಹ ರೈತರುಗಳಿಗೆ ಮಾತ್ರ ನಾವು ಐಸೋಪ್ರೋಟೋನಾನ್ ಅಂತಕ್ಕಂತ ಉದಯಪೂರ್ವ ಕಳೆನಾಶಕವನ್ನ ನಾವು ಶಿಫಾರಸು ಮಾಡಬಹುದು. ಇದು ಕೇವಲ 0.5 ಅಂದ್ರೆ 0.5 kg ಕಳೆನಾಶಕವನ್ನ ಸುಮಾರು 300 ಲೀಟರ್ ನೀರಿಗೆ ಬೆರೆಸಿ ನಾವು ಈ ಬೆಳೆಗಳಿಗೆ ಬಿತ್ತನೆಯ ದಿನ ಅಥವಾ ಮಾರನೆಯ ದಿನ ನಾವು ಮಣ್ಣಿಗೆ ಸಿಂಪರಣೆಯನ್ನ ನಾವು ಮಾಡಬೇಕಾಗತ್ತೆ. ಇನ್ನು ಉದಯೋತ್ತರ ಕಳೆನಾಶಕ ಅಂತ ಇದೆ, 2,4-D ಸೋಡಿಯಂ ಲವಣ ಅಂತಕ್ಕಂಥ ಕಳೆನಾಶಕ ಇದೆ. ಇದನ್ನ ನಾವು ಸುಮಾರು ಬಿತ್ತಿದ 20-25 ದಿನಗಳ ನಂತರ ಸಿಂಪರಣೆಯನ್ನ ಮಾಡಿದ್ರೆ ಕಳೆ ನಿಯಂತ್ರಣವನ್ನ ನಾವು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಬಹುದು. ಇನ್ನು ಈ ಸಿರಿಧಾನ್ಯ ಬೆಳೆಗಳಲ್ಲಿ ನಾವು ಬೆಳೆ ಪದ್ಧತಿಗಳನ್ನು ಕೂಡ ಅಳವಡಿಸ್ಕೋಬಹುದೇ? ಖಂಡಿತವಾಗ್ಲೂ ಅಳವಡಿಸ್ಕೋಬಹುದು. ನಾವು ಯಾವಾಗಲೂ ಅಷ್ಟೇ ಒಂದೇ ಬೆಳೆಯನ್ನ ನಾವು ಶಿಫಾರಸು ಮಾಡಬಾರದು. ಸೊ ಹಾಗಾಗಿ ಈ ಸಿರಿಧಾನ್ಯ ಬೆಳೆಗಳನ್ನು ಕೂಡ ನಾವು ಬೆಳೆ ಪದ್ಧತಿಗಳಲ್ಲಿ ನಾವು ಅಳವಡಿಸ್ಕೋಬಹುದು. ಇವುಗಳಲ್ಲಿ ಮುಖ್ಯವಾದ ಅನುಕೂಲ ಏನಂದ್ರೆ ಇವು ಕಡಿಮೆ ಅವಧಿ ಬೆಳೆಗಳಾಗಿರೋದ್ರಿಂದ ನಾವು ಸುಲಭವಾಗಿ ಬೆಳೆ ಪದ್ಧತಿನಲ್ಲಿ ನಾವು ಅಳವಡಿಸ್ಕೊಳ್ಬಹುದು. ಒಂದು ಅಂತರ ಬೆಳೆ ಪದ್ಧತಿಯಾಗಿ ತೊಗರಿಯ ಜೊತೆ, ಅವರೆಯ ಜೊತೆ, ಸೋಯಾ ಅವರೆ ಜೊತೆ ನಾವು ಬೆಳಿಬಹುದು. ರಾಗಿ ಮತ್ತು ತೊಗರಿಯನ್ನ 8 ಸಾಲು ರಾಗಿ, 2 ಸಾಲು ತೊಗರಿಯ ಜೊತೆ, ಮತ್ತೆ ರಾಗಿ ಮತ್ತು ಅವರೆಯನ್ನ 8:1 ಅನುಪಾತ ಹಾಗೂ ರಾಗಿ ಮತ್ತು ಸೋಯಾ ಅವರೆಯನ್ನ 4:1 ಅನುಪಾತದಲ್ಲಿ ನಾವು ಬೆಳೆಯಬಹುದು. ಇನ್ನು ಇತರೆ ಸಿರಿಧಾನ್ಯಗಳನ್ನ ದ್ವಿದಳ ಧಾನ್ಯ ಬೆಳೆಗಳಾಗಿರ್ತಕ್ಕಂತ ತೊಗರಿ, ಅವರೆ, ಹೆಸರು, ಹುರುಳಿಯ ಜೊತೆ 5:1 ಅನುಪಾತದಲ್ಲಿ ನಾವು ಬೆಳೆದಾಗ ಒಟ್ಟಾರೆ ಆದಾಯವನ್ನ ನಾವು ಹೆಚ್ಚಿಸಬಹುದು. ಮತ್ತೆ ಮಣ್ಣಿನಲ್ಲೂ ಕೂಡ ನಾವು ಫಲವತ್ತತೆಯನ್ನ ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಬಹುದು. ಇನ್ನು ಬೇರೆ ಒಂದು ಚೆನ್ನಾಗಿ ಮಳೆ ಹಂಚಿಕೆ ಆಗುವಂತ ಪ್ರದೇಶದಲ್ಲೂ ಕೂಡ ಇವನ್ನು ಬೆಳಕೋಬಹುದು ಅಂತೀರಿ? ಹೌದು ನೋಡಿ, ಏನಾದರೂ ನಮ್ಮ ವಾರ್ಷಿಕ ಬೆಳೆ ಸುಮಾರು 700 mm ಹೆಚ್ಚಿದ್ದಂತಹ ಪ್ರದೇಶಗಳಲ್ಲಿ ನಾವು ಸರಣಿ ಬೆಳೆಯನ್ನ ನಾವು ಅಳವಡಿಸ್ಕೋಬಹುದು. ಅಂದ್ರೆ ಅಲಸಂದೆ, ರಾಗಿ, ಅಲಸಂದೆಯನ್ನ ಪೂರ್ವ ಮುಂಗಾರಿ ಬೆಳೆಯಾಗಿ ಹೆಸರು, ಎಳ್ಳು ಮತ್ತೆ ಉದ್ದು ಈ ಬೆಳೆಗಳನ್ನ ನಾವು ಪೂರ್ವ ಮುಂಗಾರಿ ಬೆಳೆಗಳಾಗಿ ಬೆಳೆದು ನಂತರ ರಾಗಿಯನ್ನ ನಾವು ಬೆಳಿಬಹುದು. ಮತ್ತೆ ರಾಗಿ ಬೆಳೆದ ನಂತರ ಹುರುಳಿಯನ್ನ ನಾವು ಆಗಸ್ಟ್ ತಿಂಗಳಲ್ಲಿ ನಾವು ಬೆಳ್ಕೋಬಹುದು. ಹೀಗೆ ಈ ಮಳೆ ಚೆನ್ನಾಗಿ ಹಂಚಿಕೆ ಆದಂತಹ ಪ್ರದೇಶಗಳಲ್ಲಿ ಎರಡು ಬೆಳೆ ಪದ್ಧತಿಯನ್ನ ನಾವು ಅನುಸರಿಸಬಹುದು. ಸರದಿ ಪದ್ಧತಿ ಅಂತೀವಿ ನಾವು, ಯಾವಾಗಲೂ ಸಿರಿಧಾನ್ಯ ಆದ್ಮೇಲೆ ಸಿರಿಧಾನ್ಯ ಒಂದೇ ಬೆಳೆಯನ್ನ ನಾವು ಸರಣಿ ಬೆಳೆಗಳಾಗಿ ಬೆಳೆದ್ರೆ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ನಾವು ಆದಷ್ಟು ಸಿರಿಧಾನ್ಯಗಳ ನಂತರ ಇತರೆ ಬೆಳೆಗಳನ್ನ ನಾವು ಬೆಳೆದ್ರೆ ನಾವು ಮಣ್ಣಿನಲ್ಲಿ ಫಲವತ್ತತೆಯನ್ನ ಸಂರಕ್ಷಣೆ ಮಾಡಬಹುದು. ಅಂದ್ರೆ ಏಕದಳ ಧಾನ್ಯ ಬೆಳೆ ಬೆಳೆದ್ಮೇಲೆ ನಾವು ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳ್ಕೋಬೇಕು, ಆದಷ್ಟು ಬೆಳೆಯಬೇಕು. ಇನ್ನು ಮುಖ್ಯವಾಗಿ ಈ ರಾಗಿ ಮತ್ತು ಈ ಸಿರಿಧಾನ್ಯ ಬೆಳೆಗಳಲ್ಲಿ ಕಂಡುಬರುವಂತಹ ಕೀಟ ಮತ್ತು ರೋಗಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಾ? ಖಂಡಿತವಾಗ್ಲೂ. ಈ ಸಿರಿಧಾನ್ಯ ಬೆಳೆಗಳಲ್ಲಿ ಆದಷ್ಟು ನಾವು ಪರಿಸರ ಸ್ನೇಹಿ ಬೆಳೆಗಳು ಅಂತೀವಿ, ಆದರೂ ಕೂಡ ಕೆಲವು ಕೀಟ ಮತ್ತು ರೋಗಗಳನ್ನ ನಾವು ಈ ಬೆಳೆಗಳಲ್ಲೂ ನಾವು ಕಾಣಬಹುದು. ಸಿರಿಧಾನ್ಯಗಳಲ್ಲಿ ಮುಖ್ಯವಾಗಿ ನಾವು ಲದ್ದಿ ಹುಳು ಅಂತಕ್ಕಂಥದ್ದು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಮತ್ತೆ ಇನ್ನು ಕಾಂಡ ಕೊರೆಯುವ ಹುಳು, ಸಸ್ಯ ಹೇನು, ಸುಳಿ ನೊಣ, ತೆನೆ ಹುಳು, ಈ ಒಂದು ಕೀಟಗಳನ್ನ ನಾವು ನೋಡಬಹುದು. ಲದ್ದಿ ಹುಳು ಬಂದಾಗ ಏನ್ ಮಾಡ್ತವೆ ಅಂತಂದ್ರೆ ಎಲೆಗಳನ್ನ ಕೆರೆದು ತಿನ್ನೋದ್ರಿಂದ ರಂಧ್ರಗಳು ಉಂಟಾಗುತ್ತೆ. ಮತ್ತೆ ನಾವು ಬಿಳಿಯ ಮಚ್ಚೆಗಳನ್ನ ಎಲೆ ಮೇಲೆ ನಾವು ಕಾಣಬಹುದು. ಸುಮಾರು ಪ್ರಾರಂಭಿಕ ಅಂತ ಅಂದ್ರೆ 25-30 ದಿನಗಳಲ್ಲಿ ಹೆಚ್ಚಾಗಿ ನಾವು ಕಾಣಬಹುದು. ತದನಂತರ ಏನಾಗುತ್ತೆ ಅಂದ್ರೆ ಕಾಂಡದ ಮಧ್ಯದಲ್ಲಿ ಬೆಳೆಯನ್ನ ತಿನ್ನೋದಲ್ಲದೆ ಬೆಳೆದ ಹುಳುಗಳು ಬೆಳೆಯ ಎಲೆಗಳನ್ನ ತಿನ್ನೋದ್ರಿಂದ ಎಲೆಗಳು ಹರಿದ ರೀತಿಯಲ್ಲಿ ಕಾಣುತ್ತೆ. ಸೊ ಈಗ ಆಗೋದ್ರಿಂದ ಏನಾಗುತ್ತೆ, ಬೆಳೆ ಬೆಳವಣಿಗೆ ಕುಂಠಿತ ಆಗುತ್ತೆ. ನಾವು ಹತೋಟಿಯನ್ನ ಯಾವ ರೀತಿ ಮಾಡ್ಬೇಕಂದ್ರೆ, ಹುಳುಗಳನ್ನ ಕೈಯಿಂದ ಆಯ್ದು ನಾಶಪಡಿಸಬೇಕು ಪ್ರಾರಂಭಿಕ ಹಂತದಲ್ಲಿ. ಮತ್ತು ನಾವು ಈ ಒಂದು ಬೇವಿನ ಮೂಲದ ಕೀಟನಾಶಕ ಆಗಿರ್ತಕ್ಕಂಥ ಅಜಾಡಿರೆಕ್ಟಿನ್ ಅಂತ ಹೇಳ್ತೀವಿ, ಅದನ್ನ 1 ಲೀಟರ್ ನೀರಿಗೆ ಸುಮಾರು 1/2 ಮಿಲಿಯಷ್ಟು ನಾವು ಬೆರೆಸಿ ಸಿಂಪರಣೆ ಮಾಡಿದ್ರೆ ನಾವು ಹತೋಟಿಯನ್ನ ಮಾಡಬಹುದು. ಇನ್ನು ನಾವು ವಿಷಪಾಷಾಣದ ಬಳಕೆಯನ್ನು ಕೂಡ ನಾವು ಮಾಡಬಹುದು. ಸುಮಾರು 10 ಕೆಜಿ ಗೋಧಿ ತೌಡು ಆಗಿರ್ಬೋದು ಅಥವಾ ಅಕ್ಕಿ ತೌಡು, ಅದಕ್ಕೆ ಸುಮಾರು 1 ಕೆಜಿ ಬೆಲ್ಲಕ್ಕೆ ಬೇಕಾಗಿರ್ತಕ್ಕಂಥ ತಕ್ಕಮಟ್ಟಿಗೆ ನೀರನ್ನು ಬೆರೆಸಿಟ್ಟು ಮಾರನೇ ದಿನ ಸುಮಾರು 100 ಗ್ರಾಂ ಥಯೋಡಿಕಾರ್ಬ್ ಅಂತಕ್ಕಂಥ ಕೀಟನಾಶಕವನ್ನು ಬೆರೆಸಿ ಬೆಳೆಯ ಸುಳಿನಲ್ಲಿ ನಾವು ಉದುರಿಸಿದ್ದೆ ಆದರೆ ಈ ಒಂದು ಕೀಟವನ್ನು ನಾವು ಹತೋಟಿಯನ್ನ ಮಾಡಬಹುದು. ಸೈನಿಕ ಹುಳು ಅಥವಾ ಲದ್ದಿ ಹುಳುವಿನ ಹತೋಟಿಯನ್ನ ನಾವು ಮಾಡಬಹುದು. ಇನ್ನು ಕಾಂಡ ಕೊರೆಯುವ ಹುಳು ಬಂದಾಗ ಕಾಂಡವನ್ನು ಕೊರೆದು ತಿನ್ನೋದ್ರಿಂದ ಸುಳಿ ಏನಾಗುತ್ತೆ, ಒಣಗುತ್ತೆ. ಒಂದು ವೇಳೆ ತೆನೆಗಳು ಬಂದರೂ ಕೂಡ ಜೊಳ್ಳಾಗುತ್ತೆ. ಸೊ ಇಂತಹ ಸ್ಥಿತಿನಲ್ಲಿ ನಾವು ಕ್ಲೋರೋಫೈರಿಫಾಸ್ ಅಂತಕ್ಕಂಥ ಕೀಟನಾಶಕವನ್ನು ಸುಮಾರು 1 ಲೀಟರ್ ನೀರಿಗೆ 2 ಮಿಲಿಯಷ್ಟು ನಾವು ಬೆರೆಸಿ ಸಿಂಪರಣೆ ಮಾಡಿದ್ರೆ ನಾವು ಕಾಂಡ ಕೊರೆಯುವ ಹುಳುವಿನಿಂದ ನಾವು ಬೆಳೆಗಳನ್ನು ರಕ್ಷಿಸಬಹುದು. ಇನ್ನು ಸಸ್ಯ ಏನು ಬಂದಾಗ ಡೈಮಿಥಯೇಟ್ ಅಂತಕ್ಕಂಥ ಕೀಟನಾಶಕವನ್ನು ಸುಮಾರು 1 ಲೀಟರ್ ನೀರಿಗೆ 1.5 ಮಿಲಿಲೀಟರ್ನಂತೆ ಬೆರೆಸಿ ಸಿಂಪರಣೆಯನ್ನು ನಾವು ಮಾಡಬಹುದು. ಇನ್ನು ಸುಳಿ ನೊಣ ಅಂತಕ್ಕಂಥದ್ದು ಇತರೆ ಸಿರಿಧಾನ್ಯಗಳಿಗೆ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಕೀಟ. ಇವುಗಳನ್ನು ಪ್ರಾರಂಭಿಕ ಹಂತದಲ್ಲಿ ಅಂದರೆ 30 ದಿನಗಳವರೆಗೆ ಹೆಚ್ಚಾಗಿ ನಾವು ಬಾಧೆಯನ್ನು ಕೊಡ್ತಕ್ಕಂಥವು. ಇವುಗಳು ಬಂದಾಗ ತೆನೆ ಜೊಳ್ಳಾಗ್ತದೆ ಮತ್ತು ಸುಳಿ ಒಣಗು ಹೋಗುತ್ತೆ. ಇವುಗಳಿಂದ ಬೆಳೆಗಳನ್ನ ರಕ್ಷಿಸಬೇಕಾದ್ರೆ ನಾವು ಆದಷ್ಟು ನಾವು ಬೇಗ ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿದ್ರೆ ನಾವು ಇವುಗಳ ಒಂದು ಬರ್ತಕ್ಕಂಥ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು. ಮತ್ತು ಇವುಗಳಿಗೂ ಕೂಡ ಅನೇಕ ನಿರೋಧಕ ತಳಿಗಳು ನಮ್ಮ ಸಿರಿಧಾನ್ಯಗಳಲ್ಲಿದ್ದಾವೆ. ಸಿರಿಧಾನ್ಯಗಳಲ್ಲಿ ನವಣೆನಲ್ಲಿ ನಾವು SIA ಸೀರೀಸ್ ಅಂತಕ್ಕಂಥ ತಳಿಗಳನ್ನು ನೋಡ್ತೀವಿ. ಅದರಲ್ಲಿ 3156 3085 SIA ಅಂತಕ್ಕಂಥ ತಳಿಗಳನ್ನ ನಾವು ಬಳಸಿದ್ದೆ ಆದ್ರೆ ಈ ಸುಳಿ ನೊಣ ಬರ್ತಕ್ಕಂಥ ಸಾಧ್ಯತೆಯನ್ನ ಕಡಿಮೆ ಮಾಡಬಹುದು. ಈ ಬರ್ತಕ್ಕಂಥ ಪ್ರದೇಶಗಳಲ್ಲಿ ಆದಷ್ಟು ನಾವು 1.5 ಪಟ್ಟು ಹೆಚ್ಚು ಬಿತ್ತನೆ ಬೀಜವನ್ನ ನಾವು ಬಳಸಬೇಕಾಗತ್ತೆ. ನಂತರ ಕ್ಲೋರೋಫೈರಿಫಾಸ್ ಅಥವಾ ಫಿನಾಲ್ಫಾಸ್ ಅಂತಕ್ಕಂಥ ಕೀಟನಾಶಕವನ್ನ ಸುಮಾರು 1 ಲೀಟರ್ ನೀರಿನಲ್ಲಿ ಸುಮಾರು 2 ಮಿಲಿನಂತೆ ನಾವು ಬೆರೆಸಿ ಸಿಂಪರಣೆಯನ್ನ ಮಾಡಿದ್ರೆ ನಾವು ಈ ಸುಳಿ ನೊಣದಿಂದ ನಾವು ಸಂಪೂರ್ಣ ಹತೋಟಿಯನ್ನ ನಾವು ಮಾಡಬಹುದು. ರೋಗಗಳಲ್ಲಿ ನಾವು ಪ್ರಮುಖವಾಗಿ ಬೆಂಕಿ ರೋಗ ಅಥವಾ ಇಲುಕು ರೋಗ ಅಂತ ಹೇಳ್ತೀವಿ. ಇವುಗಳು ಬಂದಾಗ ಗರಿಗಳ ಮೇಲೆ ಕಂದು ಬಣ್ಣದ ವಜ್ರಾಕಾರದ ಚುಕ್ಕಿಗಳು ಕಾಳ್ತವೆ ಮತ್ತೆ ಇವುಗಳು ತೆನೆ ಒಣಗುತ್ತೆ ಮತ್ತೆ ಕಾಳು ಜೊಳ್ಳಾಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಕಾರ್ಬನ್ ಡೆಸಿಮ್ ಅಥವಾ ಸಾಫ್ ಅಥವಾ ಟ್ರೈಸೈಕ್ಲೋಜಾಲ್ ಅಂತಕ್ಕಂಥ ಶಿಲೀಂಧ್ರ ನಾಶಕಗಳಲ್ಲಿ ಅಂದರೆ ಸುಮಾರು 0.05% ಈ ಒಂದು ಶಿಲೀಂಧ್ರ ನಾಶಕಗಳನ್ನು ನಾವು ಸಿಂಪರಣೆಯನ್ನು ಮಾಡಿದಾಗ ನಾವು ಈ ರೋಗಗಳನ್ನು ನಾವು ಹತೋಟಿ ಮಾಡಬಹುದು. ಮತ್ತೆ ಬಿತ್ತನೆ ಬೀಜ ಜೊತೆಗೆ ಈ ಕಾರ್ಬನ್ ಡೆಸಿಮ್ ನಂತಹ ಶಿಲೀಂಧ್ರ ನಾಶಕದಿಂದ ಸುಮಾರು 1 ಕೆಜಿ ಬಿತ್ತನೆ ಬೀಜಕ್ಕೆ 2 ಗ್ರಾಂನಂತೆ ನಾವು ಬೀಜೋಪಚಾರ ಮಾಡಿದಾಗ ಈ ಬರ್ತಕ್ಕಂಥ ಸಾಧ್ಯತೆಯನ್ನು ಬಹಳಷ್ಟು ಮಟ್ಟಿಗೆ ನಾವು ಕಡಿಮೆಗೊಳಿಸಬಹುದು. ಇತರೆ ಸಿರಿಧಾನ್ಯಗಳಲ್ಲಿ ನಾವು ಕೆಲವು ರೋಗಗಳು ಅಂದರೆ ಕಾಡಿಗೆ ರೋಗ ಅಥವಾ ತೆನೆ ಕಾಡಿಗೆ ರೋಗ ಅಂತ ಹೇಳಿ ನಾವು ಕಾಣ್ತೀವಿ. ಸೊ ಇವುಗಳು ಬಂದಾಗ ಸುಮಾರು ತೆನೆ ಕಾಡಿಗೆ ರೋಗ ಅಂತಕ್ಕಂಥದ್ದು ಹೆಚ್ಚಾಗಿ ಹಾರಕ ಮತ್ತು ಬರಗೂರು ಬೆಳೆಗಳಲ್ಲಿ ನಾವು ಕಾಣಬಹುದು. ಸೊ ಇದು ಬಂದಂತಹ ಪ್ರದೇಶಗಳಲ್ಲಿ ಸುಮಾರು 1 ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 2 ಗ್ರಾಂನಂತೆ ಅಂದರೆ ರಿಡೋಮಿಲ್ MZ79 ಅಂತ ಹೇಳ್ತೀವಿ ಆ ಒಂದು ಶಿಲೀಂಧ್ರ ನಾಶಕದಿಂದ ನಾವು ಬೀಜೋಪಚಾರ ಮಾಡಿದಾಗ ಇದು ಬರ್ತಕ್ಕಂಥ ಸಾಧ್ಯತೆ ಕಡಿಮೆ. ಮತ್ತೆ ಇವುಗಳಲ್ಲೂ ಕೂಡ ಈ ಸಿರಿಧಾನ್ಯಗಳಲ್ಲೂ ಕೂಡ ಕೆಲವು ನಿರೋಧಕ ತಳಿಗಳನ್ನು ನಾವು ನೋಡಬಹುದು. ಈ ಒಂದು ಸಾಮೆನಲ್ಲಿ OLM 203 CO2 ಅಂತಕ್ಕಂಥದ್ದು ಹಾಗೂ ಇನ್ನು ಹಾರಕ ಬೆಳೆಯಲ್ಲಿ GPUK 3 RBK 155 ಮತ್ತು TNU 86 ಅಂತಕ್ಕಂಥ ತಳಿಗಳಲ್ಲಿ ಈ ಒಂದು ತೆನೆ ಕಾಡಿಗೆ ರೋಗ ಬರ್ತಕ್ಕಂಥದ್ದನ್ನು ನಾವು ಕಡಿಮೆಯನ್ನು ನಾವು ನೋಡಬಹುದು. ಇವು ಮುಖ್ಯವಾಗಿ ಬರುವಂಥ ಕೀಟ ಮತ್ತು ರೋಗಗಳು. ಇನ್ನು ಈ ಸಿರಿಧಾನ್ಯಗಳ ಕಟಾವಿನಲ್ಲಿ ನಾವು ಯಾವ ರೀತಿ ಮುನ್ನೆಚ್ಚರಿಕೆ ತೆಗೆದುಕೋಬೇಕಾಗತ್ತೆ, ಇನ್ನು ಎಷ್ಟು ಇಳುವರಿಯನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತೀರಿ? ನೋಡಿ, ಸಿರಿಧಾನ್ಯ ಬೆಳೆಗಳು ಸಾಮಾನ್ಯವಾಗಿ 80 ದಿನಗಳಿಂದ 125 ದಿನಗಳವರೆಗೆ ನಾವು ಕಟಾವಿಗೆ ಸಿದ್ಧ ಆಗಿರುತ್ತೆ. ಶಿಫಾರಸು ಮಾಡಿದ ಬೇಸಾಯ ಕ್ರಮಗಳನ್ನು ನಾವು ಅಳವಡಿಸಿದ್ದೆ ಆದರೆ ನಾವು ಹೆಚ್ಚಿನ ಇಳುವರಿಯನ್ನು ನಾವು ಪಡ್ಕೋಬಹುದು. ಯಾವಾಗ ಗಿಡದ ಕಾಂಡ ಎಲೆ ಮತ್ತೆ ತೆನೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಸಂಪೂರ್ಣ ಗಿಡವನ್ನ ನೆಲಮಟ್ಟಿಗೆ ಕುಡುಗೋಲಿನ ಸಹಾಯದಿಂದ ಕಟಾವು ಮಾಡಬಹುದು ಅಥವಾ ತೆನೆಗಳನ್ನು ಕೂಡ ನಾವು ಕಟಾವು ಮಾಡಬಹುದು. ಹೀಗೆ ಮಾಡಿದಾಗ ನಾವು ಕಟಾವಿನ ಸಮಯದಲ್ಲಿ ಆಗ್ತಕ್ಕಂಥ ನಷ್ಟವನ್ನು ನಾವು ಕಡಿಮೆ ಮಾಡಬಹುದು. ರಾಗಿ ಬೆಳೆಯನ್ನ ನಾವೇನಾದರೂ ಬೇಸಾಯ ಕ್ರಮಗಳನ್ನು ಅಳವಡಿಸಿದ್ದೆ ಆದ್ರೆ, ಸಕಾಲದಲ್ಲಿ ಅಳವಡಿಸಿದ್ದೆ ಆದ್ರೆ, ಅಲ್ಪಾವಧಿ ತಳಿಗಳಿಂದ ಸುಮಾರು ಹೆಕ್ಟೇರ್ಗೆ 20-25 ಕ್ವಿಂಟಾಲ್ ನಷ್ಟು ಪಡ್ಕೋಬಹುದು. ಇನ್ನು ಮಧ್ಯಮಾವಧಿ ತಳಿಗಳಿಂದ 25-30 ಮತ್ತೆ ದೀರ್ಘಾವಧಿ ತಳಿಗಳಿಂದ ಸುಮಾರು 30-35 ಕ್ವಿಂಟಾಲ್ ಧಾನ್ಯದ ಇಳುವರಿಯನ್ನ ನಾವು ಅಪೇಕ್ಷೆಯನ್ನ ಮಾಡಬಹುದು ಪ್ರತಿ ಹೆಕ್ಟೇರ್ಗೆ. ಇನ್ನು ಇತರೆ ಸಿರಿಧಾನ್ಯ ಬೆಳೆಗಳಾಗಿರ್ತಕ್ಕಂತ ನವಣೆನಲ್ಲಿ ಸುಮಾರು 1 ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು 18 ಕ್ವಿಂಟಾಲ್ ಅಷ್ಟು ಧಾನ್ಯದ ಇಳುವರಿಯನ್ನ ನಾವು ಪಡಿಬಹುದು. ಬರಗಿನಲ್ಲಿ ಸುಮಾರು 25 ಕ್ವಿಂಟಾಲ್, ಊದಲ್ನಲ್ಲಿ ಸುಮಾರು 18 ಕ್ವಿಂಟಾಲ್, ಹಾರಕದಲ್ಲಿ ಸುಮಾರು 25 ಕ್ವಿಂಟಾಲ್ 1 ಹೆಕ್ಟೇರ್ ಪ್ರದೇಶಕ್ಕೆ ನಾವು ಪಡ್ಕೋಬಹುದು. ಇನ್ನು ಹುಲ್ಲಿನ ಇಳುವರಿಯನ್ನು ಕೂಡ ನಾವು ಹೆಚ್ಚಾಗಿ ನಾವು ಈ ಒಂದು ಬೆಳೆಗಳಿಂದ ನಾವು ಪಡೆಯಬಹುದು. ರೈತ ಬಾಂಧವರೇ, ತಮಗೆ ಈ ರಾಗಿ ಮತ್ತು ಇತರ ಸಿರಿಧಾನ್ಯ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ TS ಸುಕನ್ಯಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದು. ಆ ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9448990940. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9448990940. ತುಂಬ ಸಂತೋಷ ಡಾಕ್ಟರ್ ಸುಕನ್ಯಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ರಾಗಿ ಮತ್ತು ಇತರ ಸಿರಿಧಾನ್ಯ ಬೆಳೆಗಳ ಒಂದು ಸುಧಾರಿತ ಉತ್ಪಾದನಾ ತಾಂತ್ರಿಕತೆಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಕೆಳಗರೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಮುಂಗಾರಿನಲ್ಲಿ ರಾಗಿ ಮತ್ತು ಸಿರಿಧಾನ್ಯ ಬೆಳೆಗಳ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ಪ್ರಾಧ್ಯಾಪಕರಾದ ಡಾ TS ಸುಕನ್ಯಾ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ರಸವಾರ್ತೆ, 6:51 ದೇಶಭಕ್ತಿ ಗೀತೆಗಳು, 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ ಚಿತ್ರಗೀತೆ, 7:45 ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆಯ ಜಾಗೃತಿ, ಈ ಕುರಿತು ರಾಜಶೇಖರಯ್ಯ ಹಿರೇಮಠ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ BM ಶರಭೇಂದ್ರ ಸ್ವಾಮಿ, ರಾಯಚೂರು ಕೇಂದ್ರದ ಕೊಡುಗೆ. 9:05 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ, ಅತಿಥಿ ಕವಯತ್ರಿ ಮತ್ತು ಲೇಖಕಿ ಪ್ರತಿಭಾ ನಂದಕುಮಾರ್, ಸಂದರ್ಶಕರು ನಿರ್ಮಲಾ ಸಿ ಎಲಿಗಾರ್. 10:05 ನಾಟಕ ಹೊರೆ, ರಚನೆ ಶಾರದಾ ರಾಜಶೇಖರ್, ನಿರ್ದೇಶನ ರಘು ಹೆಗಡೆ. 10:35 ತೂಗುಮಂಚ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು. ಇವಿಷ್ಟು ಕಾರ್ಯಕ್ರಮಗಳು ಇನ್ನು ಮುಂದೆ ಮೂಡಿಬರಲಿದೆ.